ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲ ಮಿಡಿತದಲ್ಲಿ ಸಾವಯವ ಕೃಷಿಯಲ್ಲಿ ಸಾವಯವ ಇಂಗಾಲದ ಮಹತ್ವ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಎಂವೈ ಉಲ್ಲಾಸ್, ಬೇಸಾಯಶಾಸ್ತ್ರದ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ. ನಂತರ ಸಿರಿಧಾನ್ಯ ಹಾಗೂ ತೆಂಗಿನ ಕೃಷಿಯ ಅನುಭವಗಳು. ಈ ಕುರಿತು ಹೊಸದುರ್ಗ ತಾಲೂಕು ವೆಂಕಳಾಪುರ ಗ್ರಾಮದ ಕೃಷಿಕ ಎಸ್ ಲಿಂಗರಾಜು ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಗಳನ್ನು ಆಲಿಸುವಿರಿ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के तीन निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देख कर ही खरीदारी करें. उपभोक्ता मामले विभाग, भारत सरकार. ಏನೇ, ನಾನು ನಮ್ ಈ ವ್ಯಾಪಾರನ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700 0001 0001 4242 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 0001 4242 ಅಷ್ಟೇ ಸುಲಭ. ಇದೀಗ ಕೇಳಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಎಂವೈ. ನಾನು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಾವಯವ ಕೃಷಿಯಲ್ಲಿ ಸಾವಯವ ಇಂಗಾಲದ ಮಹತ್ವದ ಬಗ್ಗೆ ನಿಮಗೆ ವಿಷಯವನ್ನ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲರೂ ತಿಳಿದಿರೋ ಹಾಗೆ ಸಾವಯವ ಕೃಷಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಮಹತ್ವವನ್ನ ಪಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಾವಯವ ಇಂಗಾಲ ಅಂದ್ರೆ ಏನು, ಅದರಿಂದ ಹೇಗೆ ಸಾವಯವ ಕೃಷಿಗೆ ಇದು ಪೂರಕವಾಗಿದೆ ಅಂತ ತಿಳ್ಕೊಳ್ಳೋದು ಬಹಳ ಮಹತ್ವ. ಇಲ್ಲಿ ನಾವು ವೈಜ್ಞಾನಿಕವಾಗಿ ಇದಕ್ಕೆ ಸಾವಯವ ಇಂಗಾಲ ಅಂತೀವಿ, ಇಂಗ್ಲಿಷ್ ನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ. ಅದನ್ನ ನಾನು ರೈತರಿಗೆ ಅರ್ಥ ಆಗೋ ತರ ಹೇಳಬೇಕು ಅಂತಂದ್ರೆ, ಸಾವಯವ ಇಂಗಾಲವನ್ನ ನಾವು ಇನ್ನೊಂದು ಅರ್ಥದಲ್ಲಿ ಸಾವಯವ ವಸ್ತುಗಳು, ನಿಮ್ಮ ಮಣ್ಣಲ್ಲಿ ಎಷ್ಟು ಸಾವಯವ ಅಂಶ ಅಂದ್ರೆ ಕಸ ಕಡ್ಡಿ ಎಲೆದರ್ಗು ಇದೇನಿದೆ, ಯಾವುದೋ ಒಂದು ಜೀವಿಗಳ ಸಂಖ್ಯೆ ಏನ್ ಜಾಸ್ತಿ ಇದ್ದಷ್ಟು ಏನಾಗಿರುತ್ತೆ, ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಹಾಗೂ ಅವೆಲ್ಲವೂ ಕೂಡ ನಿಧಾನಕ್ಕೆ ಕಳೆದು ಬಿಟ್ಟು ಗಿಡಗಳಿಗೆ ಯಾವ ಪ್ರಮಾಣದಲ್ಲಿ ಪೋಷಕಾಂಶ ಬೇಕು ಅಷ್ಟು ಸಿಗ್ತಾ ಇರುತ್ತೆ. ನಿಮ್ಮ ಮಣ್ಣಿನಲ್ಲಿ ಏನಾದರೂ ಈ ಕಸ ಕಡ್ಡಿ, ಅದರ ನಾವು ವೈಜ್ಞಾನಿಕವಾಗಿ ಒಂದು ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ, ನಿಮ್ಮ ಮಣ್ಣಿನಲ್ಲಿ 0.5% ಗಿಂತ ಕಡಿಮೆ ಏನಾದರೂ ಸಾವಯವ ಇಂಗಾಲ ಇತ್ತು ಅಂದ್ರೆ ಆ ಒಂದು ಮಣ್ಣು ಕಡಿಮೆ ಪ್ರಮಾಣದಲ್ಲಿ ಸಾವಯವ ಇಂಗಾಲ ಇದೆ, ಸಾವಯವ ವಸ್ತು ಇದೆ. ಇದನ್ನ ನಾವು ಒಂದು 0.75% ಗಿಂತ ಜಾಸ್ತಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಸಾವಯವ ಕೃಷಿಯಲ್ಲಿ ಒಂದು ಚೆನ್ನಾದ ಒಂದು ಉತ್ಪಾದಕತೆ ಸಿಗುತ್ತೆ, ಇದು ವೈಜ್ಞಾನಿಕವಾಗಿ. ಅದಕ್ಕೋಸ್ಕರ ನೀವು ರೈತರು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟಿದೆ ಅಂತ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾವ್ದಾದ್ರು ಒಂದು ಮಣ್ಣು ಪರಿಶೀಲನಾ ಒಂದು ಲ್ಯಾಬ್ ನಲ್ಲಿ ನಿಮ್ಮ ಮಣ್ಣಲ್ಲಿ ಎಷ್ಟು ಸಾವಯವ ಇಂಗಾಲ ಇದೆ ಅನ್ನೋದನ್ನ ಟೆಸ್ಟ್ ಮಾಡಿಸಿ, ಇದು ನಿಮ್ಮ ಮಣ್ಣಲ್ಲಿ ಸಾವಯವ ಇಂಗಾಲ 0.5 ಕಡಿಮೆ ಇತ್ತು ಅಂದ್ರೆ ಮೊಟ್ಟ ಮೊದಲನೇ ನೀವು ಅದರಲ್ಲಿ ಮಣ್ಣಲ್ಲಿರುವ ಸಾವಯವ ಇಂಗಾಲ ಪ್ರಮಾಣವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಅತಿ ಹೆಚ್ಚು ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಮಣ್ಣಿಗೆ ಸೇರಿಸುವಂತದ್ದು, ಮತ್ತೆ ದ್ವಿದಳ ಧಾನ್ಯಗಳನ್ನ ಬೆಳೆದು ಮಣ್ಣಿಗೆ ಸೇರಿಸುವಂತದ್ದು, ಮತ್ತೆ ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿಗೆ ಅತಿ ಹೆಚ್ಚು ಸೇರಿಸಿ ಮಣ್ಣಿನ ಫಲವತ್ತತೆಯನ್ನ ನೀವು ಸಾವಯವ ಇಂಗಾಲ ಪ್ರಮಾಣವನ್ನ 0.75 ಹೆಚ್ಚು ಮಾಡ್ಕೋಬೇಕು. ಇದು ಕೇವಲ 1 ಅಥವಾ 2 ವರ್ಷಕ್ಕೆ ಆಗುವಂತ ಪ್ರಕ್ರಿಯೆ ಅಲ್ಲ. ನೀವು ಸತತವಾಗಿ ಈ ಒಂದು ಹಸಿರೆಲೆ ಗೊಬ್ಬರದ ಮತ್ತೆ ಎಲೆ ದರ್ಗು ಇಂತಹ ಸಾವಯವ ವಸ್ತುಗಳು ಅತಿ ಹೆಚ್ಚಾಗಿ ಮಣ್ಣಿಗೆ ಬಳಸೋದ್ರಿಂದ 4-5 ವರ್ಷದಲ್ಲಿ ನಿಮ್ಮ ಮಣ್ಣಿನ ಸಾವಯವ ಇಂಗಾಲ ಪ್ರಮಾಣ, ಯಾವಾಗ ಸಾವಯವ ಇಂಗಾಲ ಪ್ರಮಾಣ 0.75% ತಲುಪುತ್ತೋ ಆಗ ನೀವು ಸಾವಯವ ಕೃಷಿಯಲ್ಲೂ ಕೂಡ ಒಂದು ರಾಸಾಯನಿಕ ಕೃಷಿಯಲ್ಲಿ ಪಡೆದಂತ ಇಳುವರಿಯನ್ನ ಪಡೆಯಬಹುದು. ಮತ್ತೆ ಇದರಿಂದ ಯಾವಾಗ ಮಣ್ಣಿನಲ್ಲಿ ಸಾವಯವ ಇಂಗಾಲ ಪ್ರಮಾಣ 0.75 ತಲುಪುತ್ತೋ ಆಗ ಮಣ್ಣಿಗೆ ಜೀವ ಬರುತ್ತೆ. ಅಂದ್ರೆ ಅಲ್ಲಿ ಅದು ಸಾವಯವ ಇಂಗಾಲ ಅನ್ನೋದೇನಿದೆ, ಇದು ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ. ಯಾವಾಗ ಮಣ್ಣಿನಲ್ಲಿ 0.75% ಅಷ್ಟು ಸಾವಯವ ಇಂಗಾಲ ಅಡಕವಾಗುತ್ತೋ ಆಗ ತನ್ನಿಂತಾನೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅಭಿವೃದ್ಧಿ ಆಗುತ್ತೆ. ಅವುಗಳ ಸಂಖ್ಯೆ ಅಭಿವೃದ್ಧಿ ಆದಾಗ ವಾತಾವರಣದಲ್ಲಿರುವ ಎಲ್ಲಾ ಪೋಷಕಾಂಶಗಳು, ಸಾರಜನಕ ಇರಬಹುದು, ರಂಜಕ, ಪೊಟ್ಯಾಶ್ ಎಲ್ಲವೂ ಕೂಡ ಸುಲಭವಾಗಿ ಗಿಡಗಳಿಗೆ ದೊರೆಯುತ್ತೆ. ಮತ್ತೆ ಎಷ್ಟೋ ಒಂದು ಮಣ್ಣಿನಿಂದ ಬರುವ ಕಾಯಿಲೆಗಳು, ಬೀಜದಿಂದ ಬರುವ ಕಾಯಿಲೆಗಳನ್ನ ಇದೇ ಈ ಸೂಕ್ಷ್ಮಾಣುಜೀವಿಗಳು ತುಂಬಾ ಸುಲಭವಾಗಿ ಹತೋಟಿ ಮಾಡ್ತವೆ. ಏನು ನಮ್ಮ ನಿಸರ್ಗ ಏನಿದೆ, ಏನ್ ರೋಗಗಳಿದಾವೆ, ಅದಕ್ಕೆ ತನ್ನಂತಾನೆ ಯಾವಾಗ ಮಣ್ಣಿಗೆ ಜೀವ ಬರುತ್ತೆ, ಯಾವಾಗ ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಾಗುತ್ತದೆಯೋ ತನ್ನಿಂತಾನೆ ಸೂಕ್ಷ್ಮಾಣುಜೀವಿಗಳು ಹೆಚ್ಚಾಗಿ ಅವುಗಳ ಪೋಷಕಾಂಶಗಳು ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ದೊರೆತು ಎಲ್ಲ ಕೀಟಬಾಧೆಗಳು ಕಡಿಮೆಯಾಗಿ ಒಟ್ಟಾರೆ ನಮ್ಮ ಯಾವುದೇ ಒಂದು ಹೊರಗಿನ ವಸ್ತುಗಳನ್ನ ಬಳಸದೆ ಎಲ್ಲಾ ಕೀಟಬಾಧೆಗಳು ತನ್ನಿಂತಾನೆ ಕಡಿಮೆ ಆಗ್ತವೆ. ಸಾವಯವ ಕೃಷಿಯಲ್ಲಿ ಯಶಸ್ಸನ್ನ ಪಡೆಯಬಹುದಾಗಿದೆ. ಸಾವಯವ ಇಂಗಾಲದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ದೂರವಾಣಿ ಸಂಖ್ಯೆ 6361 5936 3337 ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ ಸಿರಿಧಾನ್ಯ ಹಾಗೂ ತೆಂಗಿನ ಕೃಷಿಯ ಅನುಭವಗಳು. ಈ ಕುರಿತು ಹೊಸದುರ್ಗ ತಾಲೂಕು ವೆಂಗಳಾಪುರ ಗ್ರಾಮದ ಕೃಷಿಕ ಎಸ್ ಲಿಂಗರಾಜು ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ವೆಂಗಳಾಪುರ ಗ್ರಾಮದ ಕೃಷಿಕರಾದ ಎಸ್ ಲಿಂಗರಾಜು ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಿರಿಧಾನ್ಯ ಬೆಳೆಗಳ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಲಿಂಗರಾಜ್ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತಕ್ಕೆ ನಮಸ್ಕಾರ. ನಮಸ್ತೆ. ಲಿಂಗರಾಜ್ ಅವರು, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ನಾನು ಸುಮಾರು 15-18 ವರ್ಷದಿಂದಲೂ ಈ ಕೃಷಿ ಬದುಕಿನಲ್ಲಿ ತೊಡ್ಕೊಂಡಿದ್ದೀವಿ. ಯಾಕೆ ಈ ಕೃಷಿ ಬದುಕಿಗೆ ಬರಬೇಕು ಅನಿಸ್ತು ನಿಮಗೆ? ಕೃಷಿ ಬದುಕಿಗೆ ಯಾಕೆ ಬರಬೇಕು ಅಂತಂದರೆ, ನಾವು ಸಹಿತ ಡಿಗ್ರಿಯನ್ನು ಓದಿದ್ವಿ, ಆನಂತರ ಬೇರೆ ಕಡೆ ಕೆಲಸಕ್ಕೆ ನಾವು ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಸಹಿತ ಕೆಲಸ ಸಿಗಲಿಲ್ಲ. ನಮ್ಮ ತಂದೆ ತಾಯಿಯವರು ಸಹಿತ ಅದನ್ನೇ ಕೃಷಿಯನ್ನೇ ಮಾಡ್ತಾಯಿದ್ರು. ಅದರಿಂದ ನಾವು ಕೃಷಿ ಬದುಕಿನಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಬಹುದು, ಮತ್ತು ಇನ್ನಷ್ಟು ನಾವು ಇದನ್ನು ಅವಲಂಬಿಸಿದರೆ ಒಳ್ಳೆಯ ಉತ್ತಮ ಬೆಳೆಗಳನ್ನು ಬೆಳೆಯೋದ್ರಿಂದ ಉತ್ತಮವಾದ ಜೀವನವನ್ನು ನಡೆಸ್ಬೋದು ಅಂತ ಮತ್ತೆ ನಾವು ಕೃಷಿ ಬದುಕಿಗೆ ಬರೋಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇದ್ರೆ ಆಸಕ್ತಿಯಿಂದ ಈ ಕೃಷಿ ಬದುಕಿಗೆ ಬಂದ್ರಿ ಅಂತಂದ್ರೆ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಖಂಡಿತ ಲಾಭದಾಯಕ. ಲಾಭದಾಯಕ ಹೇಗೆ ಅಂತಂದರೆ, ನಮಗೆ ಕಾಲಕಾಲಕ್ಕೆ ಮತ್ತು ಉತ್ತಮವಾದ ಮಳೆ ಬಂದು ಮತ್ತು ನಮಗೆ ಉತ್ತಮವಾದಂತಹ ಮಾರುಕಟ್ಟೆ ಸೌಲಭ್ಯ ಮತ್ತು ಮಾರ್ಕೆಟ್ನಲ್ಲಿ ಉತ್ತಮವಾದಂಥ ನಮ್ಮ ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಕ್ಕಾಗ ಮಾತ್ರ ನಮಗೆ ಅದು ಲಾಭದಾಯಕವೇ ಅನಿಸುತ್ತೆ. ಆದರೆ ಮಳೆ ವೈಪರೀತ್ಯದಿಂದ ಮತ್ತು ಮಳೆಗಾಲ ಕಾಲಕಾಲಕ್ಕೆ ಸರಿಯಾಗಿ ಆಗದೇ ಇದ್ದಾಗ ಮತ್ತು ಮಾರುಕಟ್ಟೆಯಲ್ಲಿ ನಮಗೆ ಉತ್ತಮವಾದಂಥ ಬೆಲೆ ಸಿಗದಂಥ ಸಂದರ್ಭದಲ್ಲಿ ರೈತರಿಗೆ ನಷ್ಟ ಅನುಭವಿಸ್ತಕ್ಕಂಥ ಸಂದರ್ಭ ಇರುತ್ತೆ. ಆದ್ದರಿಂದ ಇದು ನನ್ನ ಮಟ್ಟಿಗೆ ಯಾವತ್ತೂ ಸಹಿತ ನಾನು ನಷ್ಟವನ್ನು ಕೃಷಿಯಲ್ಲಿ ತೊಡಕೊಂಡಿಲ್ಲ, ಅನುಭವಿಸಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಜಮೀನು ಬಂದು ನಮ್ಮದು ಒಂದು 7 ಎಕರೆ 10 ಗುಂಟೆ ಇದೆ. 7 ಎಕರೆ 10 ಗುಂಟೆಯಲ್ಲಿ ಒಂದು 2 ಎಕರೆ ತೆಂಗು ಇದೆ, ಇನ್ನು ಉಳಿದಂಥ 5 ಎಕರೆ 10 ಗುಂಟೆ ಜಮೀನು ಬೆದ್ದಿದೆ. ಅದರಲ್ಲಿ ನಾವು ಸಿರಿಧಾನ್ಯ ಮತ್ತು ರಾಗಿ ಇತರೆ ಬೆಳೆಗಳನ್ನು ಬೆಳಿತೀವಿ. ಇನ್ನು ತೆಂಗು ಬಂದು 2 ಎಕರೆ ಇದರಲ್ಲಿ ನಾವು ತೆಂಗನ್ನು ಬೆಳಿತೀವಿ. ತೆಂಗಂದ್ರೆ ಬೆದ್ಲಿಗೆ ಬೆಳೀತಾ ಇದ್ರೆ ನೀರಾವರಿ ಮಾಡ್ಕೊಂಡಿದ್ರು? ತೆಂಗನ್ನ ನೀರಾವರಿ ಆಧಾರಿತ ಮಾಡ್ಕೊಂಡಿದೀವಿ. ನೀರಾವರಿಯನ್ನು ಕೊಡ್ತೀವಿ, ಮತ್ತೆ ಆಮೇಲೆ ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕೋದು, ಮತ್ತೆ ಬೇಕಾದಂತ ಲಘು ಪೋಷಕಾಂಶಗಳನ್ನು ಕೊಡ್ತೀವಿ. ಅದರಿಂದ ನಮಗೆ ಉತ್ತಮವಾದಂತ ಇಳುವರಿ ಬರುತ್ತೆ ತೆಂಗಿನಲ್ಲಿ. ಮತ್ತೆ ಇನ್ನು ನಾವು

ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಯಮುನಾ ಬಿಜಿ, ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ. ನಂತರ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ. ವಿಷಯ ಮಣ್ಣು ಎಂಬ ತಾಯಿ, ಮಣ್ಣಿರಿಸಿ ಎಲ್ಲರ ಕಾಯಿ. ಭಾಗವಹಿಸುತ್ತಾರೆ ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿ ಎಂ ಸುಮಾ, ಕುಮಾರಿ ಐಶ್ವರ್ಯ ಭಾರತಿ ಮತ್ತು ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ತದನಂತರ ದಿನಾಂಕ 15/3/2023 ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಬೇಸಾಯ ಕ್ರಮಗಳು ಈ ಕುರಿತು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರು ಮಾಡಿದ ಭಾಷಣದ ಆಯ್ದ ಭಾಗಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಜನಪದ ಗೀತೆಗಳನ್ನು. ಕೇಳಿ ಈ ಜನಪದ ಗೀತೆಯನ್ನ. ಬರದ